ಹೌದು, ಯಾಕಂದ್ರೆ ಅವನು ಏನು ವಿಜ್ಞಾನಿ ಅಲ್ಲ ಅಥವಾ ಹೌದು. ಇನ್ಯಾರು ಪ್ರಾಧ್ಯಾಪಕ ವಿಜ್ಞಾನಿ ಅಲ್ಲ. ಅಲ್ಲದೇ ಇದ್ರು ಅವ್ರಿಗೆ ಜ್ಞಾನ ಅನ್ನೋದು ಜ್ಞಾನ ಜಾಸ್ತಿ ಇರುತ್ತೆ, ಅನುಭವ ಜಾಸ್ತಿ ಇರುತ್ತೆ. ಅನುಭವ, ಹೌದು ಹಾ, ಖಂಡಿತ. ಮತ್ತೆ ಗೊತ್ತಿದೆ ಮತ್ತೆ. ಹೌದು, ಹಾ, ಅವನು ಆಜುಬಾಜು ಹೋಗಿ ನೋಡಿರ್ತಾನೆ, ಹೌದು ಎಲ್ಲದಕ್ಕಿಂತ ತನ್ನ ಹೊಲದಲ್ಲಿ ಇರೋಂಥ ಬೀಜ ಚೆನ್ನಾಗಿದೆ ಅಂತ ಚೆನ್ನಾಗಿದೆ, ನಿರ್ಧಾರಕ್ಕೆ ಬರ್ತಾನೆ. ನಿರ್ಧಾರಕ್ಕೆ ಪಕ್ಕದವರು ಬರ್ತಾರೆ, ಅಂತಾರೆ ನಿಮ್ಮ ಹೊಲದಲ್ಲಿ ಬೀಜನೇ ಚೆನ್ನಾಗಿದೆ ಅಂತ, ನಮ್ಗೊಂದು ಸ್ವಲ್ಪ ಕೊಡಿ ಕೊಡಿ ಮನೆ ಅಂತ. ವಾಸ ನಾವು ಹಾಕ್ತೀವಿ ಹಾ, ಅಂತ. ಮತ್ತೆ ಅವರು ಬಳಸಿದವರು ಕೂಡ ಚೆನ್ನಾಗಿದೆಯಪ್ಪ ಅಂತ ಇನ್ನೊಂದು 4 ಜನಕ್ಕೆ ಹೇಳ್ತಾರೆ. ಹೌದು ಹೌದು ಸರ್, ಇದು ಖಂಡಿತ. ಹಾ, ಈಗ ಅದೇ ಥರ ನಾವು ಏನಾದರೂ ದೇಶಿ ಬೀಜಗಳಿಗೆ ಮುಖ್ಯ ವಿಶೇಷತೆ ಏನು ಅಂತ ನೋಡೋದಾದರೆ, ಕೆಲವೊಂದು ಸತಿ ನಾವು ಅನ್ಕೊಂತೀವಿ ಮೊದಲದ ಈಗ ಇರೋ ಸಿಚುಯೇಷನ್ ಹೇಗಿದೆ ಅಂದರೆ, ತುಂಬ ಹವಾಮಾನ ಎಷ್ಟು ಬೇರೆ ಬೇರೆ ಥರ ಇದಾಗ್ತಿದೆ ಅಂತ ಹೇಳಿ, ವ್ಯತ್ಯಾಸ ಆಗ್ತಾ ಇದೆ. ಹೌದು ಸರ್, ಕರೆಕ್ಟಾಗಿ ಏನು ಅಂತಂತಂದರೆ, ತುಂಬ ಬಿಸಿಲು ಬರೋದು, ಇಲ್ಲ ಮಳೆ ಜಾಸ್ತಿ ಬಂದ್ಬಿಡೋದು, ಇಲ್ಲ ಮಳೆನೇ ಇಲ್ಲ ಅಂತ ಹೇಳೋದು, ಬರ ಬರೋದು, ಇಲ್ಲಾಂದರೆ ವಿಪರೀತ ಚಳಿ ಬರೋದು, ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಅಂತಂತಂದರೆ, ನಮ್ಮ ಅದೇ ಈ ದೇಶಿ ಬೀಜಗಳದ್ದು ವಿಶೇಷತೆ ಏನಂತಂದರೆ, ಇಂಥ ಪರಿಸ್ಥಿತಿಯಲ್ಲೂ ಸಹಿತ ಅವು ತಾಳ್ಮೆಯಿಂದ ಬೆಳೆದು ಬಂದಿರ್ತವೆ. ಆಲ್ರೆಡಿ ಅವ್ರ ಅಂತ ಪರಿಸ್ಥಿತಿಗಳಿಗೆ ಎಕ್ಸ್ಪೋಸ್ ಆಗಿರ್ತವೆ, ಅಂತ ಜಾಗದಲ್ಲೂ ಬೆಳೆದು ಬಂದಿದಾವೆ ಅಂತಂತಂದ್ರೆ ಅದಕ್ಕೆ ಎಷ್ಟು ತಡೆಯುವ ಶಕ್ತಿ ಇರುತ್ತೆ ಅಲ್ವಾ, ಅದು ಮೊದಲನೇದಾಗಿ. ಮತ್ತೆ ಇನ್ನೊಂದು ಏನಂತಂದ್ರೆ, ಅಂದ್ರೆ ಬೇರೆ ಬೇರೆ ವಾತಾವರಣಕ್ಕೆ ಅನಾನುಕೂಲತೆ ಉಳ್ಳ ವಾತಾವರಣನು, ಅಂದ್ರೆ ಇಂಥ ಒಂದು ತೀರಾ ಕನಿಷ್ಠವಾದ ವಾತಾವರಣ ಕೂಡ ಆ ಒಂದು ಬೀಜ ಎದುರಿಸಿ ಬಂದಿರುತ್ತೆ, ಆದ್ರೂ ಅದು ಉಳ್ಕೊಂಡಿರುತ್ತೆ, ಉಳ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಮತ್ತೆ ನೀವು ಅಂತ ಪರಿಸ್ಥಿತಿ ಕೊಟ್ಟರು ಸಹಿತ ಅದು ಆರಾಮಾಗಿ ಬೆಳೆದು ನಿಲ್ಲೋ ಅಷ್ಟು ಶಕ್ತಿ ಅದಕ್ಕೆ ಇರುತ್ತೆ, ಅದು ಮುಖ್ಯವಾದದ್ದು. ಇನ್ನೊಂದೇನಂತಂದ್ರೆ, ಈ ಹವಾಮಾನ ಬದಲಾವಣೆಯಲ್ಲಿ ದೇಶಿ ಬೀಜಗಳ ಪಾತ್ರ ಏನು ಅಂತ ಎಲ್ಲರೂ ತಿಳ್ಕೋಬೇಕು. ಮೊದಲನೇದಾಗಿ ಏನಪ್ಪ ಅಂತಂತಂದ್ರೆ, ಈಗ ನಾವು ನೋಡ್ತಾ ಇದ್ದ ಮಳೆ ಸರಿಯಾಗಿ ಬರೋದಿಲ್ಲ, ಕೆಲವೊಮ್ಮೆ ಅತಿಯಾಗಿ ಮಳೆ ಬರ್ತಿರುತ್ತೆ, ಕೆಲವೊಮ್ಮೆ ಏನೋ ದೀರ್ಘಕಾಲ ಬರ ಬರ್ತಿರತ್ತೆ, ಇದ್ರ ಒಂಥರ ಅಸ್ಥಿರ ಪರಿಸ್ಥಿತಿ ಬಂದಾಗ ಏನಾಗುತ್ತಪ್ಪ ಅಂತಂತಂದ್ರೆ, ಇದು ಎಲ್ಲ ರೈತ ಬಂದ್ರು ದೇಶಿ ಬೀಜಗಳ ಆಯ್ಕೆನೆ ಒಂದು ಸ್ವಲ್ಪ ಸುರಕ್ಷಿತವಾಗಿತ್ತು ನಾನು ಹೇಳಬಲ್ಲೆ. ಅಂದ್ರೆ ಈಗ ನಾವು ಏನು, ಈಗ ನಾವು ಸಂಕರ್ಣ ತಳಿಗಳನ್ನ ನಾವು ಆವಾಗ ಆ ಸಂದರ್ಭಕ್ಕೆ ಬಳಸಿದಾಗ ಅವು ಬದುಕು ಉಳಿಯೋದು ಕಷ್ಟ, ಸ್ವಲ್ಪ ಕಷ್ಟ. ಅಂದ್ರೆ ವಾತಾವರಣದ ಹೊಡೆತಕ್ಕ ಅವು ತಡೆಯೋದಿಲ್ಲ, ಬದುಕಲ್ಲ ಬದುಕಲ್ಲ. ಹಾಗಾಗಿ ಇವು ವಾತಾವರಣ ಯಾವ್ದು ಬಿರ್ಲಿ ಯಾವ್ದೇ ಇರ್ಲಿ ಬದುಕುಳಿತವೆ ಬದುಕುಳಿತವೆ. ಹಾ, ಏನಿಲ್ಲ ಅಂದ್ರು ಈಗ ಕನಿಷ್ಠ ಉತ್ಪಾದನೆ ಸಿಗುತ್ತೆ, 100 ಕೆಜಿ ಬದಲಿಗೆ ಒಂದ್ 25-30 ಕೆಜಿ ಅಂತೂ ಕೊಟ್ಟೆ ಕೊಡುತ್ತೆ. ಗರಿಷ್ಠ ಇಲ್ಲ ಅಂದ್ರೂ ಕನಿಷ್ಠ ಉತ್ಪಾದನೆ ಇದ್ದೇ ಇರುತ್ತೆ, ಸಂಪೂರ್ಣವಾಗಿ ನಾಶವಾಗೋದು. ಈ ಎರಡು ಕಾರಣಗಳಿಂದ ಏನಾಗುತ್ತೆ ಅಂದ್ರೆ, ಒಂದ್ ಸ್ವಲ್ಪ ಮನೆ ಮಟ್ಟಿಗಾದ್ರೂ ಆಹಾರ ಭದ್ರತೆ ಇರುತ್ತೆ ಕೊಡುತ್ತೆ, ಅದು ನಮ್ಮ ಸ್ಥಳೀಯ ಅಥವಾ ದೇಶಿ ಬೀಜದ ಮಹತ್ವ. ಮತ್ತೆ ಇನ್ನೊಂದೇನಂತಂದ್ರೆ, ನಾವು ಈಗ ಸಂಕರ್ಣ ತಳಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇನ್ನೂ ಒಂದು ವಿಶೇಷ ಗುಣ ಏನಪ್ಪ ಅಂತಂತಂದ್ರೆ, ಇದಕ್ಕೆ ಬೇಕು ಹೆಚ್ಚು ಗೊಬ್ಬರ ಅಥವಾ ಔಷಧಿ ಏನು ಬೇಕಾಗಿರೋದಿಲ್ಲ, ಕಡಿಮೆ ರಸಗೊಬ್ಬರ ಯೂಸ್ ಮಾಡಬಹುದು ನಾವು. ಮತ್ತೆ ಏನು ಈಗ ರೋಗ ರುಜಿನಗಳು ಏನು ಅಷ್ಟೊಂದು ಕಾಟ ಏನು ಇರೋದಿಲ್ಲ, ಹಾಗಾಗಿ ಔಷಧಿ ಹೊಡೆಯೋದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೂ ಇಂಪಾರ್ಟೆಂಟ್ ಏನಂತಂದ್ರೆ, ಈಗ ಮಣ್ಣಿನ ಫಲವತ್ತತೆ ಹೇಗೆ ಕಡಿಮೆ ಆಗ್ತಿದೆ ಅಂತೆಲ್ಲ ನಾವು ನೋಡಿದೀವಿ. ಈ ಮಣ್ಣಿನ ಸಹಜ ಶಕ್ತಿಯನ್ನ ಅದನ್ನ ಉಪಯೋಗಿಸ್ಕೊಂಡು ಬೆಳಿಬೇಕು. ಈಗ ಸಂಕರ್ಣ ತಳಿಗಳು ಹೆಂಗೆ ಅಂತಂದ್ರೆ, ನೀನ್ ಎಷ್ಟು ಯೂರಿಯಾ ಹಾಕ್ತೀವಿ ನಾನು ಅಷ್ಟು ಚೆನ್ನಾಗಿ ಬೆಳಿತೀನಿ ಅಂತ ಹೇಳ್ತಾವ. ಹೌದು, ಎಷ್ಟು ಯೂರಿಯಾ ರಸಗೊಬ್ಬರಗಳು ಹಾಕ್ತಿವೋ ನಾನು ಅಷ್ಟು ಬಲಿಷ್ಠವಾಗಿ ಬೆಳಿತೀನಿ, ಇಲ್ಲ ಅಂತಂದ್ರೆ ನೀನ್ ಹಾಕಿಲ್ಲಾಂದ್ರೆ ನಾನು ಹಿಂಗೆ ದೇಶಿ ತಳಿಗಳು ಆಗಲ್ಲ, ಆಗೋದಿಲ್ಲ. ನೀ ಜಾಸ್ತಿ ಕೊಟ್ರು ಅವು ಎಷ್ಟು ತಗೋಬೇಕು ಅಷ್ಟೇ ಉಪಯೋಗಿಸ್ಕೋತಾವೆ, ಇವು ಹಂಗಲ್ಲ. ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ, ರೈತನಿಗೆ ವೆಚ್ಚನೂ ಕಡಿಮೆ ಆಗುತ್ತೆ, ಮತ್ತೆ ಲಾಭನೂ ಒಂದ್ ಸ್ವಲ್ಪ ಸ್ಥಿರವಾಗಿರುತ್ತೆ. ಸೊ ಹಾಗಾಗಿ ದೇಶಿ ತಳಿಗಳು ಬೀಜದ ಆಯ್ಕೆನೆ ಉತ್ತಮ ಅಂತ ಹೇಳ್ಬೋದು. ಇನ್ನೊಂದು ಇಲ್ಲಿ ಪ್ರಶ್ನೆ ಏನ್ ಬರ್ತದೆ ಅಂದ್ರೆ, ಈಗ ಸಂಕರ್ಣ ತಳಿಗಳು ಅಥವಾ ಹೈಬ್ರಿಡ್ ತಳಿಗಳಿಗೆ ನಾವು ಯಥೇಚ್ಛವಾಗಿ ಗೊಬ್ಬರ ಹಾಕಿ ಜಾಸ್ತಿ ಬೆಳೆ ಇಷ್ಟಪಡ್ತೇವೆ, ಮತ್ತೆ ಬೆಳೆನೂ ಕೊಡ್ತವೆ ಅವು. ಅದೇ ರೀತಿ ದೇಶಿದ ಬೀಜಗಳಿಗೆ ಹೆಚ್ಚು ಗೊಬ್ಬರ ಅಥವಾ ಔಷಧಿ ಕೊಡ್ಬೇಕಾಗತ್ತಾ? ಇಲ್ಲ ಸರ್, ಖಂಡಿತ ಇಲ್ಲ, ಅದು ಸ್ವೀಕಾರನು ಮಾಡೋದಿಲ್ಲ. ಅಲ್ಲ, ಅದಕ್ಕೆ ಕೊಟ್ಟರು ಪರವಾಗಿಲ್ಲ, ಏನೂ ಆಗೋದಿಲ್ಲ. ಆದ್ರೆ ನೀವು ಕೊಡದೆ ಇದ್ರೂ ಚೆನ್ನಾಗೇ ಬರುತ್ತೆ, ತಂದು ಬೆಳೆ ತಂದು ಕೊಡ್ತದೆ ಕೊಡ್ತದೆ. ಆದ್ರೆ ಸಂಕಟ ತಳಿ ಏನಂತಂದ್ರೆ, ನೀವು ಕೊಟ್ಟರಷ್ಟೇ ಕೊಡುತ್ತೆ, ಇದು ಕೊಡದೆ ಇದ್ರೂ ಕೊಡುತ್ತೆ. ಅದೇ ಇದಕ್ಕೂ ಅದಕ್ಕೂ ಮೂಲ ವ್ಯತ್ಯಾಸ. ಅಂದ್ರೆ ಇದು ನಾವು ಒಂದು ಹೇಳ್ಬೇಕಂದ್ರೆ, ಹೀಗೆ ತುಂಬಾ ಪ್ರಾಮಾಣಿಕವಾದ ಒಬ್ಬ ಕ್ರಿಕೆಟ್ ಆಟಗಾರ, ಅವನು ಯಾವ ಬೌಲಿಂಗ್ ಆಗ್ಲಿ ಯಾವ್ದು ಸ್ಪಿನ್ನಿಂಗ್ ಆಗ್ಲಿ ಹೆದರದಿಲ್ಲ, ಹೆದರದಿಲ್ಲ, ಕನಿಷ್ಠ ಇಷ್ಟು ರನ್ ಮಾಡ್ಕೊಡ್ತೇನೆ ಅಂತ ಹೇಳಿ ಕೊಡ್ತಾನೆ. 100 ಹೊಡೆಯಲ್ಲ, ಆದ್ರೂ ಒಂದು 50-60 ರನ್ ಬರ್ತಾನಪ್ಪ, ತೆಗೆದು ಕೊಡ್ತಾನಪ್ಪ, ಇವನ ಮೇಲೆ ನಮ್ಗೆ ವಿಶ್ವಾಸ ಇದೆ ಅಂತ ಹೇಳಿ ಕೆಲವು ಕೋಚ್ಗಳು ನಿರ್ಧಾರ ಮಾಡ್ತಾರೆ. ಆ ತರ ಇದು ಕೂಡ ದೇಶಿ ಬೀಜ, ಹೌದು, ಏನೂ ಇಲ್ಲ, ನಿಮ್ 100 ಕೆಜಿ ಬದಲಿಗೆ ಒಂದು 40-60 ಕೆಜಿ ನಾ ತಂದು ಕೊಡ್ತೇನಪ್ಪ,

ಬೆಳಕಿಗಳ ಸಾಲು ಆಕಳ.